ಅನೇಕರು ತಾವು ಕೃಷಿ ಚಟುವಟಿಕೆಗಳು ಬಹಳ ಹಿಂದೆ ಬಿದ್ದಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಿ ನಿರಂತರವಾದಂತಹ ಒಂದು ಮಳೆಯಿಂದಾಗಿ. ಆದರೆ ಕಳೆದ ವಾರ ಅದರ ಹಿಂದಿನ ವಾರದ ವರ್ತನೆಯನ್ನು ಕೂಡ ನಾವು ನೋಡಿದ್ವಿ, ಅದೇ ರೀತಿಯಾಗಿ ಕಳೆದ ವಾರ ಕೂಡ ಮುಂದುವರೆದು ಬಂತು. ಎಲ್ಲೋ ಕೆಲವು ಕಡೆ ನಾವು ಅನ್ಕೊಂಡಂಗ ಮಳೆ ಆಯಿತು, ಆದ್ರೆ ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ ಆ ರೀತಿ ಆಗಲಿಲ್ಲ. ಅದು ಒಂದು ದೃಷ್ಟಿಯಿಂದ ಒಳ್ಳೇದೇ ಆಯಿತು ಅಂತ ಹೇಳಿ ಹೇಳಬಹುದು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ತಮಗೆ ಒಂದು ಒಳ್ಳೆ ಸೌಲಭ್ಯ ಈ ವಾರದೊಳಗೆ ವಾತಾವರಣ ಕಲ್ಪಿಸಿತು ಅಂಥೇಳಿ ನಮ್ಮ ಭಾವನೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ನವೆಂಬರ್ 9 ಬುಧವಾರದಿಂದ ಬರುವ ಮಂಗಳವಾರ ನವೆಂಬರ್ 15 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಕೆಲವರಿಗೆ ಮಳೆ ಬೇಕು, ಕೆಲವರಿಗೆ ಒಳ್ಳೆ ಬಿಸಿಲಿರುವಂತಹ ವಾತಾವರಣ ಬೇಕು. ಅಂದ್ರೆ ತರಹೇವಾರಿ ವಾತಾವರಣ ಇರಬೇಕು ಅಂಥೇಳಿ ತಮ್ಮಲ್ಲಿ ಬೇಡಿಕೆ ಇದ್ದೇ ಇರ್ತದೆ. ಆದ್ರೆ ನಾವು ಮುಂದಿನ ವಾರವನ್ನ ನೋಡಿದ್ರೆ ಬಹುತೇಕ ಒಣ ವಾತಾವರಣ ಇರಬಹುದು ಅಂಥೇಳಿ ತಜ್ಞರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಬರುವ ವಾರ ಬಹುತೇಕವಾಗಿ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇರಬಹುದು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಇದ್ರೂ ಕೂಡ ಬಹುತೇಕ ಬಿಸಿಲಿನ ವಾತಾವರಣದಿಂದ ತಮಗ ಅನುಕೂಲ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಾರವನ್ನ ಸುಮಾರು ಎರಡು ಭಾಗಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲಿನ ಮೂರು ದಿವಸಗಳು ಅಂದ್ರೆ ಬುಧವಾರ 9 ಶುಕ್ರವಾರ 11 ತಾರೀಕಿನ ತನಕ ಸಂಪೂರ್ಣವಾಗಿ ಒಣ ವಾತಾವರಣ ಇರ್ತದ, ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಒಂದು ಸೂಚನೆ ಇದೆ. ಅದರಿಂದ ತಮಗ ಕಲ್ಪನೆಗೆ ಸಿಗಬಹುದು ಅಂದ್ರೆ ಸಂಪೂರ್ಣವಾಗಿ ಒಣ ವಾತಾವರಣ ಇರ್ತದ, ಬಿಸಿಲಿನ ವಾತಾವರಣ ಕೂಡ ಇರ್ತದ ಅಂತೇಳಿ. ಶನಿವಾರ ರವಿವಾರ ಎರಡು ದಿವಸ 12 ಮತ್ತು 13 ಈ ಎರಡು ದಿವಸ ಸ್ವಲ್ಪ ವಾತಾವರಣ ಬದಲಾಗುವಂತಹ ಸಾಧ್ಯತೆಗಳದಾವ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಶುಕ್ರವಾರ ರಾತ್ರಿಯಿಂದನೇ, ಬಹುಶಃ ಶುಕ್ರವಾರ ರಾತ್ರಿ ಅಂದ್ರೆ 11 ತಾರೀಕಿಂದನೇ ರಾತ್ರಿ ಸ್ವಲ್ಪ ಮೋಡ ಮುಸುಕು ಹಾಕುವಂತಹ ಸಾಧ್ಯತೆಗಳು ಅದಾವ. 12-13 ಮೋಡ ಮುಸುಕಿದ, ಮೋಡ ಕವಿದ ವಾತಾವರಣ ಇರುವಂತದ್ದು, ಅದರ ಜೊತೆಗೆ ಬಿಸಿಲು ಕೂಡ ಇರ್ತದ. ಒಟ್ಟಿನೊಳಗೆ ಸ್ವಲ್ಪ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಕೆಲವು ಜಿಲ್ಲೆಗಳಲ್ಲಿ ಅದಾವ. ಅದು 12 ಮತ್ತು 13 ತಾರೀಕು. 14 ತಾರೀಕು ಕೂಡ ಸ್ವಲ್ಪ ಈ ವಾತಾವರಣ ಮುಂದುವರೆದರೂ ಸಹಿತ ಮಳೆಯ ಸಾಧ್ಯತೆಗಳು ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಆಗಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಉಳಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದು. ಆಮೇಲೆ ಮಂಗಳವಾರ 15 ತಾರೀಕು ಮಳೆಯ ಸಾಧ್ಯತೆಗಳು ಹೆಚ್ಚಿದ್ರೂ ಕೂಡ ಅಲ್ಲಿ ಬಿಸಿಲಿನ ವಾತಾವರಣ ಇರ್ತದ, ಮೋಡದ ವಾತಾವರಣನೂ ಕೂಡ ಇರ್ತದ. ಒಣ ವಾತಾವರಣ ನಾವು ಮುಖ್ಯವಾಗಿ ಮಂಗಳವಾರ ದಿವಸ ನೋಡ್ತಾ ಇದ್ದೀವಿ. ಇದು ಸ್ಥೂಲವಾಗಿ ಮುಂದಿನ ವಾರದ ವಾತಾವರಣದ ವರ್ತನೆ ಬಗ್ಗೆ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಮೊದಲಿನ ಮೂರು ದಿವಸ ಬುಧವಾರ 9 ಶುಕ್ರವಾರ 11 ತಾರೀಕು ಬಹುತೇಕ ಒಣ ವಾತಾವರಣ ಇರ್ತದ, ಮಳೆಯ ಸಾಧ್ಯತೆಗಳು 10%. ಶನಿವಾರ 12 ತಾರೀಕು 20, ರವಿವಾರ 13 ಮತ್ತು ಸೋಮವಾರ 14 ತಾರೀಕು 40 ಮತ್ತು ಮಂಗಳವಾರ 15 ತಾರೀಕು 25% ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗೆ 12, 13, 14 ಈ ಮೂರು ದಿವಸ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಇನ್ನ ಬೀದರ್ ಜಿಲ್ಲೆಗೆ ಬಂದ್ರೆ ಬೀದರ್ ಜಿಲ್ಲೆ ಒಳಗೆ ಮೊದಲಿನ 4 ದಿವಸಗಳು ಅಂದ್ರೆ ಬುಧವಾರ 9 ಶನಿವಾರ 12 ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು ಕೇವಲ 10% ಅಂತಂದ್ರೆ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಬೀದರ್ ಜಿಲ್ಲೆ ಒಳಗೆ ಇರ್ತದ. 13 ಮತ್ತು 14 ಸ್ವಲ್ಪ ಅಲ್ಲಲ್ಲಿ ಹಗುರವಾಗಿ ಈ ಎರಡು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ, 35% ಮಳೆಯ ಸಾಧ್ಯತೆಗಳು. ಮಂಗಳವಾರ 15 ತಾರೀಕು 25% ಅನ್ನುವಂತಹ ಒಂದು ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಮೊದಲಿನ ಮೂರು ದಿವಸಗಳು ಅಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ 9-11 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 10% ಅಂದ್ರೆ ಬಹುತೇಕ ಒಣ ವಾತಾವರಣ ಈ ಮೂರು ದಿನಗಳಲ್ಲಿ ಇರ್ತದೆ. ಶನಿವಾರ 12 ತಾರೀಕು 35, ರವಿವಾರ 13 ತಾರೀಕು 55 ಮತ್ತು ಸೋಮವಾರ 14 ತಾರೀಕು 50 ಅಲ್ಲದೆ ಮಂಗಳವಾರ 15 ತಾರೀಕು 40% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಶನಿವಾರ, ರವಿವಾರ ಮತ್ತು ಸೋಮವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ವಿಜಯಪುರ ಜಿಲ್ಲೆ ಒಳಗೆ ಮೊದಲಿನ ಮೂರು ದಿವಸಗಳು ಬುಧವಾರ 9 ಶುಕ್ರವಾರ 11 ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು ಕೇವಲ 10%, ಬಹುತೇಕ ಒಣ ವಾತಾವರಣ. 12 ತಾರೀಕು ಶನಿವಾರ ಅಲ್ಲದೆ ಮಂಗಳವಾರ 15 ತಾರೀಕು 30, ರವಿವಾರ 13, ಸೋಮವಾರ 14, ಎರಡು ದಿವಸ ಶೇಕಡ 45% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ 12, 13, 14 ಈ ಮೂರು ದಿವಸ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಮೋಡ ಮುಸುಕಿದ ವಾತಾವರಣ ಇರಬಹುದು. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ ಮೂರು ದಿವಸಗಳು ಬುಧವಾರ 9-11 ತನಕ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅಂದ್ರೆ ಒಣ ವಾತಾವರಣ. ಶನಿವಾರ 12, 45, ರವಿವಾರ 13, 60, ಸೋಮವಾರ 14, 55 ಮತ್ತ ಮಂಗಳವಾರ 15 ಶೇಕಡ 35% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಶನಿವಾರದಿಂದ ಸೋಮವಾರ ತನಕ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಮೊದಲಿನ ಮೂರು ದಿವಸಗಳು 9-11 ಬುಧವಾರದಿಂದ ಶುಕ್ರವಾರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10% ಅಂದ್ರೆ ಬಹುತೇಕ ಒಣ ವಾತಾವರಣ ಮೊದಲಿನ ಮೂರು ದಿನಗಳಲ್ಲಿ ಯಾದಗಿರಿ ಜಿಲ್ಲೆ ಒಳಗ. ಆಮೇಲೆ 12 ಶನಿವಾರ 30, 13 ರವಿವಾರ 50, 14 ಸೋಮವಾರ 45, ಮಂಗಳವಾರ 15 ಶೇಕಡ 35% ಅನ್ನುವಂತಹ ಸೂಚನೆ ಅದ. ಶನಿವಾರದಿಂದ ಸೋಮವಾರ ತನಕ ಯಾದಗಿರಿ ಜಿಲ್ಲೆ ಒಳಗ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬಳ್ಳಾರಿ ಜಿಲ್ಲೆ ಒಳಗ ಮೊದಲಿನ ಎರಡು ದಿವಸಗಳು ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಶೇಕಡ 10% ಅಂದ್ರೆ ಬುಧವಾರ 9 ಮತ್ತು ಗುರುವಾರ 10 ಈ ಎರಡು ದಿವಸ ಶೇಕಡ 10, ಶುಕ್ರವಾರ 11-35, ಶನಿವಾರ 12 ಅಲ್ಲದೆ ರವಿವಾರ 13 ಎರಡು ದಿವಸ 70, ಸೋಮವಾರ 14-60 ಮತ್ತು ಮಂಗಳವಾರ 15 ಶೇಕಡ 45% ಅನ್ನುವಂತಹ ಸೂಚನೆ ಅದ. ಅತ್ಮೀರೆ ಗಮನಿಸಬೇಕು, ಬಳ್ಳಾರಿ ಜಿಲ್ಲೆ ಒಳಗ ಸ್ವಲ್ಪ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಶುಕ್ರವಾರ 11 ಸೋಮವಾರ ತನಕ ಅಂದ್ರೆ ನಾಲ್ಕು ದಿವಸಗಳವರೆಗೆ ಬಳ್ಳಾರಿ ಜಿಲ್ಲೆ ಒಳಗ ಮಳೆಯ ವಾತಾವರಣ, ಮೋಡ ಮುಸುಕಿದ ಮೋಡ ಕವಿದ ವಾತಾವರಣ ಇರಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಬಳ್ಳಾರಿ ಜಿಲ್ಲೆ ಒಳಗ ಮಾಡಬಹುದಾಗಿದೆ. ಶನಿವಾರ ರವಿವಾರ ಮೋಡ ಮುಸುಕಿದ ವಾತಾವರಣ ಕೂಡ ನಾವು ಬಳ್ಳಾರಿ ಜಿಲ್ಲೆ ಒಳಗ ಗಮನಿಸಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗ ಮೊದಲಿನ ಮೂರು ದಿವಸಗಳು ಅಂದ್ರೆ ಬುಧವಾರ 9 ಶುಕ್ರವಾರ 11 ತನಕ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಶೇಕಡ 10%. ಶನಿವಾರ 12 ಮತ್ತು ಮಂಗಳವಾರ 15-35, ರವಿವಾರ 13-55 ಮತ್ತು ಸೋಮವಾರ 14 ಶೇಕಡ 50% ಅನ್ನುವಂತಹ ಸೂಚನೆಯನ್ನು ನೀಡುತ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗ ಶನಿವಾರ ರವಿವಾರ ಮತ್ತು ಸೋಮವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ ನಾಲ್ಕು ದಿವಸಗಳು ಅಂದ್ರೆ ಬುಧವಾರ 9 ಶನಿವಾರ 12 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಬಹುತೇಕ ಒಣ ವಾತಾವರಣ. 13 ಮತ್ತು 14 ರವಿವಾರ, ಸೋಮವಾರ 35 ಮತ್ತು ಮಂಗಳವಾರ 15 ಶೇಕಡ 25% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಬಹುತೇಕ ಎಲ್ಲಾ ದಿನಗಳು ಒಣ ವಾತಾವರಣ ಇರಬಹುದಾಗಿದೆ. ಈ ಶೇಕಡಾವಾರು ಪ್ರಮಾಣ ರವಿವಾರದಿಂದ ಮಂಗಳವಾರ ತನಕ ಸ್ವಲ್ಪ ಹೆಚ್ಚು ಇದ್ರೂ ಸಹಿತ ಸೊಲ್ಲಾಪುರ ಜಿಲ್ಲೆ ಒಳಗ ಬಹುತೇಕ ಒಣ ವಾತಾವರಣ ಇರುತ್ತದೆ, ಮಳೆಯ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗ ಬಹುತೇಕ ಒಂದು ದಿನವನ್ನ ಬಿಟ್ಟರೆ ಉಳಿದ ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಮೊದಲಿನ ನಾಲ್ಕು ದಿವಸಗಳು 9-12 ತನಕ ಬುಧವಾರದಿಂದ ಶನಿವಾರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ರವಿವಾರ 40, ಸೋಮವಾರ 14 ಶೇಕಡ 35 ಮತ್ತು ಮಂಗಳವಾರ 15 ಶೇಕಡ 30% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ರವಿವಾರ 13 ಮಾತ್ರ ಜಹೀರಾಬಾದ್ ತಾಲೂಕಿನೊಳಗ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ನೀಡುತ್ತಾ ಇದ್ದಾರೆ. ಉಳಿದ ಎಲ್ಲಾ ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ, ಮೋಡಗಳು ಕಾಣಿಸಿಕೊಳ್ಳಬಹುದು. ಆತ್ಮೀಯರೇ, ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು, ವಾತಾವರಣ ಹೇಗಿರ್ತದ ಅನ್ನೋದ್ರ ಬಗ್ಗೆ ಆಯ್ತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದು ಏನಪ್ಪಾ ಅಂತಂದ್ರೆ, ಬಹುತೇಕ ಎಲ್ಲರಿಗೂ ಬೇಕಾದಂತಹ ವಾತಾವರಣ ಈ ವಾರದೊಳಗ ನಮಗೆ ನೋಡೋದಕ್ಕೆ ಸಿಗ್ತದ. ಬಹುತೇಕ ಎಲ್ಲಾ ದಿನಗಳಲ್ಲಿ ಒಣ ವಾತಾವರಣ ಇರ್ತದ. ಈ ಅತಿ ಹಗುರದಿಂದ ಹಗುರ ಮಳೆ ಅಂತ ನಾವೇನು ಕರೀತಾ ಇದ್ದೀವಿ, ಮತ್ತ ಅದರ ಪರ್ಸೆಂಟೇಜು ಬಹಳ ಕಡಿಮೆ ಇರೋದ್ರಿಂದ ಕೆಲವೊಮ್ಮೆ ಬರಲಿಕ್ಕಿಲ್ಲ. ಅದಕ್ಕೆ ಎರಡೂ ಪರಿಸ್ಥಿತಿಗಳಿಗೆ, ಸಂದರ್ಭಗಳಿಗೆ ನಾವು ರೆಡಿಯಾಗಿರ್ಬೇಕಾಗ್ತದ. ಕೆಲವೊಮ್ಮೆ ಹೆಚ್ಚು ಆಗಬಹುದು, ಕೆಲವೊಮ್ಮೆ ಕಡಿಮೆ ಕೂಡ ಆಗಬಹುದು. ಒಟ್ಟಾರೆಯಾಗಿ ವಾತಾವರಣದ ಏರುಪೇರುಗಳು ಇವತ್ತಿನ ದಿವಸ ಹೆಚ್ಚು ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಾಧ್ಯ ಆದಷ್ಟು ನಮ್ಮ ಸುರಕ್ಷತೆ ಒಳಗ ನಾವು ಇರೋಣ ಅಂತ. ಇದು ಈ ವಾರದ ಮೇಘ ಸಂದೇಶ. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕೆ ತಾವು ಮುಂಜಾನೆ 6:40 ಮತ್ತು ಸಾಯಂಕಾಲ 50ಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ಗಳಲ್ಲಿ ಅದನ್ನ ಸ್ಥಾಪನೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ನೇರವಾಗಿ ಕೇಳೋದ್ರ ಕಡೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಇನ್ನ ಯೂಟ್ಯೂಬ್ ಚಾನಲ್ ಇದೆ ಮೇಘ ಸಂದೇಶದ್ದು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಅದರ ಸದಸ್ಯತ್ವವನ್ನ ತಾವು ಮಾಡಿಕೊಂಡ್ರಿ ಅಂತಂದ್ರ ವಾರ ವಾರ ನೇರವಾಗಿ ನಿಮಗ ವಾರದ ಮುನ್ನೋಟ ಕೇಳೋದಕ್ಕ ನೋಡೋದಕ್ಕ ಸಿಗ್ತದ. ಅದು ನಿಮಗ ಬಹಳಷ್ಟು ಅನುಕೂಲಕ್ಕ ಬರ್ತದ. ಅದಕ್ಕೆ ತಾವಲ್ಲದೆ ತಮ್ಮ ಸ್ನೇಹಿತರು ಇರಬಹುದು, ಬಂಧು ಬಾಂಧವರು ಇರಬಹುದು, ಇತರ ರೈತರಿರಬಹುದು, ಯಾರೇ ಇದ್ರೂ ಕೂಡ ನೀವು ಅವರಿಗೆ ಲಿಂಕ್ ಅನ್ನು ಕಳಿಸಿ ಅದರ ಸದಸ್ಯತ್ವವನ್ನು ಮಾಡಿಸಿದ್ರೆ ಅವರಿಗೂ ಅನುಕೂಲ ಆಗ್ತದ, ಮತ್ತ ಇಡೀ ರೈತಾಪಿ ಸಮೂಹಕ್ಕೆ ಬಹಳ ಒಳ್ಳೆಯ ಕೆಲಸ ಮಾಡಿದಂಗೆ ಆಗ್ತದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 579ನೇ ಸಂಚಿಕೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಮುಧೋಳದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ. ಮುಧೋಳದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ ಕೇಳಿದಿರಿ. ಇದೇ ಕಲಾವಿದರಿಂದ ಇನ್ನೊಂದು ಚೌಡಕಿ ಪದವನ್ನು ಕೇಳೋಣಂತ. ಮೊದಲಿಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳೋಣಂತ. ಶುಭಕ ಎರಡು ದಿನ ಆಯ್ತು, ಏನ್ ಸುದ್ದಿ? ಹೌದು, ನಾನು ಅದೇ ನೆನ್ಸಿಕೊಳ್ಳಿಗತ್ತಿದ್ದೆ. ಎಷ್ಟು ದಿನ ಆಯ್ತು ರಾಜಣ್ಣ ಊರಾಗ ಇದ್ದಾನು ಇಲ್ಲೋ, ಇದ್ರ ಬರವ ಇದ್ದಂಗ ಇಲ್ಲ, ಯಾಕೋ ಬಂದಿಲ್ಲ ಅಂತ ಅನ್ಕೊಳ್ಳಿಗತ್ತಿದ್ದೆ ನೋಣ. ಏನ್ ಹಿಂಗೆ ಸಂಸಾರ ಅಂತ ತಿಪ್ಪ ನೋಡ? ಅಯ್ಯೋ ಏನಪ್ಪ ನಿಂದ ಸಂಸಾರ, ಭಾರಿ ಆಯ್ತು ಬಿಡಪ್ಪ. ಯಾರು ಇರ್ಲ ಸಂಸಾರ ನೀವ್ ಒಬ್ಬತ್ತಿಗೆ ಅದನ್ನ ನೋಡು. ನಾ ಯಾರು ಇರ್ಲಾರ ಸಂಸಾರ ಅಂದೇನು, ನನ್ನ ಸಂಸಾರ ತಿಪ್ಪಲ ಅಂತ. ಅದೇ ಎಲ್ಲಾರು ತಿಪ್ಪಲೇ ಇರ್ತಾವ ಸಂಸಾರಿಗಳು, ಯಾವ್ದು ಚಲೋ ಇರಂಗಿಲ್ಲ. ಯಾರ ನಾವ್ ಖುಷಿ ಇದ್ದೀವಿ ಅಂತ ಹೇಳ್ತಾರ ಹೇಳ ನೋಡೋಣ. ಅಂತಂದ್ರೆ ನಂಗೆ ಒಂದು ಉತ್ತರ ಏನ್ ಹೇಳು, ಈ ಸಂಸಾರದಾಗ ಹೆಂಗ ನಾವು ಖುಷಿಯಿಂದ ಅಕ್ಕೋತಿರ್ಬೇಕು? ಹಾ, ಈಗ ನಾವ್ ಇದ್ದೀವಲ್ಲ ಹಿಂಗ ಇರ್ಬೇಕು. ಏನಿದ್ರು ಖುಷಿ ಖುಷಿ ಇರ್ಬೇಕು. ಸಂಸಾರದಾಗ ಎಲ್ಲಾನು ತಾಪತ್ರಯಗಳು ಇರ್ತಾವಪ್ಪ, ಅವು ಅಲ್ಲಿ ಬಿಡ್ಬಿಡ್ಬೇಕು. ಸ್ವಲ್ಪ ನಾವು ಖುಷಿಯಿಂದ ಇರ್ಬೇಕು. ಅಂದ್ರೆ ಆ ತಾಪತ್ರ ಹೆಚ್ಚಿಗೆ ಒಳಗೆ ಮುಳುಗಬಾರ್ದು, ಸುಮ್ನೆ ತಗೋಬೇಕು ಲೈಟ್ ಆಗಿ. ಏನ್ ಸಂದರ್ಭ ಇರ್ತದ, ಯಾವ ಮಾತುಗಳಿರ್ತಾವ ಅದ್ರ ತಕ್ಕಂಗ ಮಾತಾಡ್ಬೇಕು, ಬಿಟ್ಟು ಬಿಡ್ಬೇಕು. ಆಮೇಲೆ ಅದ್ರಲ್ಲಿ ಎಷ್ಟು ಸಾಧ್ಯ ಆಯ್ತು ಅದಕ್ಕೆ ಪ್ರಯತ್ನ ಮಾಡ್ಬೇಕು, ಸರಿ ಮಾಡ್ಲಿಕ್ಕೆ, ತಿಳಿ ಮಾಡ್ಲಿಕ್ಕೆ. ಹೌದು, ನಾವು ಚಿಂತೆ ಮಾಡ್ಕೋತ ಕೂತ್ಕೊಂಡ್ರೆ ಏನಾಗ್ತದೆ, ಯಾವ್ದು ಸಾಲ್ವಾಗಂಗಿಲ್ಲ. ಚಿಂತೆ ಬೇರೆ ವಿಚಾರ ಬೇರೆ. ಚಿಂತೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು, ವಿಚಾರ ಮಾಡು, ವಿಚಾರ ಮಾಡು. ಏನ್ ದೊಡ್ಡ ಮಾತಾಡ್ತೀವಿ, ಭಾರಿ ಅವಾಗಿ ಇಲ್ಲ ಖರೆ ನೋಡು. ಯಾಕೆಂತಂದ್ರೆ ಬಹಳ ಮಂದಿ ನಾವ್ ಏನ್ ಮಾಡ್ತೀವಿ, ಒಂದ್ ವಿಷಯ ಇಟ್ಟುಕೊಂಡು ಚಿಂತೆ ಮಾಡ್ತೀವಿ. ಹೌದು, ಚಿಂತೆ ಮಾಡೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗಂಗಿಲ್ಲ, ತಲಿವಜ್ಜೆ ಆಗ್ತದ, ಆಮೇಲೆ ಉತ್ಸಾಹ ಕಡಿಮೆ ಆಗ್ತದ. ಆದ್ರೊಳಗ ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ ಅಲ್ಲೊಂದ್ ಎಡವಟ್ಟಾಗ್ತದೆ. ಆಮೇಲೆ ಅದಕ್ಕೆ ಬರೀ ಚಿಂತೆ ಮಾಡ್ಕೋತ ಕೂತೀವಿ ಅಂದ್ರೆ ದಾರಿ ಸಿಗಂಗಿಲ್ಲಪ್ಪ ಅಲ್ಲೇ. ಹೌದು, ಯಾವ್ದೋ ಒಂದ್ ವಿಚಾರ ಹಚ್ಕೊಂಡ್ರೆ ಬರೇ ಅದೇ ತಲೆಗೆ ಕೂತಿರ್ತದ, ಏನ್ ಮಾಡ್ಬೇಕು ಅದಕ್ಕೆ ಅಂತ ಗೊತ್ತಾಗಂಗಿಲ್ಲ, ಏನಾಗುದಿಲ್ಲ. ಅದಕ್ಕ ಶೋಭಕ ನಾನು ಅದನ್ನು ನೋಡಿ ಚಲೋ ಒಂದ್ ಮಾತು ಹೇಳ್ತಿ. ಈಗ ನಮ್ಗೇನ ಸಮಸ್ಯೆ ಇದ್ದು ಅಂತ ಇಟ್ಕೊಂಡು, ಹೌದು, ನಮಗ್ ಬಹಳಷ್ಟು ಸಲ ಏನಾಗ್ತದೆ ಅಂತಂದ್ರೆ ಸಮಾಜದ ಚಿಂತೆ ಆಗ್ತದೆ. ನಾ ಇದು ವಿಶೇಷ ಶೋಭಕ್ ನಮ್ಗೆ ಹೇಳ್ಕೊಳ್ಳೇ ಬೇಡ, ಶೋಭಕ್ ಹೇಳ್ಕೊಂಡ್ರೆ ಏನಂತಾಳು ಏನೋ, ಇದು ವಿಚಾರ ಮಾಡ್ತಿರ್ತೀವಿ. ಹೌದು, ನಾಗ್ಲಿ ನೀ ಆಗ್ಲಿ ಸಾಮಾನ್ಯವಾಗಿ ಎಲ್ಲರೂ ವಿಚಾರ ಮಾಡ್ತಾರೆ. ಇಲ್ಲಿ ನನ್ಗೇನ್ ವಿಚಾರ ಅಂತಂದ್ರೆ ಶೋಭಕ, ಯಾವಾಗ ಒಂದು ಸಮಸ್ಯೆ ಇದೆ ನನಗೆ, ಆ ಸಮಸ್ಯೆಗೆ ನನ್ನಿಂದ ಒಂದು ಪರಿಹಾರ ಆಗಲ್ ಹೊಂಟದ, ಒಂದು ಹಾದಿ ಸಿಗಲ್ ಹೊಂಟದ ಅಂದ್ಮೇಲೆ ಶೋಭಕ ಅಥವಾ ಯಾರ್ ನನಗೆ ವಿಶ್ವಾಸಕರ ಅವ್ರ ಹತ್ರ ನಾ ಚರ್ಚೆ ಮಾಡಿದ್ರೆ ಪರಿಹಾರ ಸಿಗಬಹುದು ಸಿಗ್ಲಿಕ್ಕಿಲ್ಲ, ಆದ್ರೆ ಮನಸ್ಸಿನ ಹಲಕೆ ಆಗ್ತದೆ. ಇದು ಖರೆ ಅದು ನೋಡ, ಯಾಕಂದ್ರೆ ನಮ್ ನಮ್ಮ ವಿಚಾರಗಳೇನಂತಾರಲ್ಲ ಒಂದೇ ತರದ ವಿಚಾರಗಳು, ಆಮೇಲೆ ಅವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಏನಾದ್ರು ಸಮಾಧಾನ ಆಗ್ತದೆ ಅಂತ ಅನ್ನೋದಿರ್ತದಲ್ಲ, ಅಂತವ್ರ ಮುಂದೆ ಯಾವುದೇ ವಿಚಾರ ಇರ್ಲಪ್ಪ ಮನೇದು, ಯಾವ್ದೇ ಗಂಡ ಹೆಂಡತಿದಿರ್ಬೋದು, ಮಕ್ಕಳದಿರ್ಬೋದು, ಸಂಸಾರದ ಏನೇ ತಾಪತ್ರಯ ಇರ್ಬೋದು, ಕುತ್ಕೊಂಡು ವಿಚಾರ ಮಾಡ್ಬೇಕಪ್ಪ. ಹಿಂಗಾಗ್ಲಿಕ್ಕತ್ತದ ನನಗ, ಏನ್ ಮಾಡ್ಬೇಕು ಅಂತ ತಿಳಿವಲ್ದಾಗ್ಯದ, ಅಥವಾ ಆಗ್ಲಿಕ್ಕತ್ತದ ಅಂದ್ರ ಆಯ್ತು, ಯಾವ ತಾವ ಮಾತುಗಳು ಬಂದೇ ಬಿಡ್ತಾವ, ಹಿಂಗ್ ಮಾಡಬಹುದು ಅಂತ ಹೇಳಿ. ಹೌದು, ಅದಕ್ಕೆ ಸರಿ ಅನ್ಸಿದ್ರ ಒಪ್ಕೊಳ್ಬಹುದು, ಬ್ಯಾಡ ಅಂದ್ರೆ ಇನ್ನೊಂದು ದಾರಿ ಕಂಡುಕೊಳ್ಬಹುದು. ಅಂದ್ರೆ ಇನ್ನೊಬ್ರು ಕಡೆಯಿಂದ ಕೇಳಿದಾಗ ಏನಾಗ್ತದೆ, ಸ್ವಲ್ಪ ನಮಗ ಹೌದು ಸಮಾಧಾನ ಸಿಗ್ತದೆ, ಸಮಾಧಾನ ಸಿಗ್ತದೆ, ಏನೋ ಒಂದ್ ಹಾದಿ ಸಿಗೋ ಸಾಧ್ಯತೆಗಳು ಇರ್ತಾವ. ಹೌದು ಹೌದು ಹೌದು, ಅದಕ್ಕೆ ನಾವು ಶೇರ್ ಮಾಡ್ಕೊಳ್ಳೋದು, ಇನ್ನೊಬ್ರ ಜೊತೆಗೆ ಮಾತಾಡ್ಕೊಳ್ಳೋದು, ಇದು ಬಹಳ ಮುಖ್ಯದ. ಇನ್ನೊಂದು ನನಗೆ ಏನೋ ಒಂದು ವಿಷಯ ಹೇಳ್ಬೇಕಂದ್ರೆ, ನೀ ಹೇಳೋದಕ್ಕಿಂತ ಮೊದ್ಲ ನನಗೆ ಇನ್ನೊಂದು ವಿಷಯ ಗೊತ್ತಾಗ್ಯದಪ್ಪ ಊರಾನ್ ಮಂದಿದು.

ನಾವು ಶೋಭಾ ಹೋಗೋಣ ರಾಜಣ್ಣ ರಾಜಣ್ಣ ಕಲ್ಲಕ್ ಹೋಗೋದು, ಕಲ್ಲಕ್ ಹೋಗಿರೋದು ಮಲ್ಲಪ್ಪ ಹೋಗೋದು, ಇದು ಶುರು ಆಗ್ಬಿಡ್ತದೆ ಗೌಳಿ. ಒಬ್ಬರಣ ಒಬ್ರು ಹೋಗೋದೆ. ಅವ್ರ ಏನ್ ಮಾಡ್ತಾರಂತಂದ್ರ, ಒಂದ್ 6 ತಿಂಗಳ ವರ್ಷ ಅವ್ರು ಹೇಳಿದ ಪ್ರಕಾರ ಬರಬ್ಬರ್ ಮಾಡ್ತಾರ, ಕೊಟ್ಕೋತ ಹೋಗ್ತಾರ ಬರಬ್ಬರ್. ಅವ್ರು ಹೇಳಿದ ಪ್ರಕಾರ ಮಾತಿ ತಕ್ಕಂಗ ತಿಂಗಳಂದ್ರೆ ತಿಂಗಳಿಗೆ ಕರೆಕ್ಟ್ ಕೊಡ್ತಾರ. ಅವಾಗ ಏನಾಗ್ತದ, ವಿಶ್ವಾಸ ಬಂದಂಗ ಆಗ್ತದೆ ವಿಶ್ವಾಸ. ಅವಾಗ ಶೋಭಕ್ ಏನ್ ಮಾಡ್ತಾಳ, 1,000 ಹಾಕಿದಕ್ಕೆ 5,000 ಅವಾಗ ಶೋಭಕ್ಕನ ಜೊತೆ ಹಿಂದೆ ಬಳಗಿರ್ತಲ್ಲ, ಹೌದು ಶೋಭಕ್ ಶಾಣೆ ಅಕ್ಕಿ ಹಾಕ್ಯಾಳ ಶೋಭಕ್ ಹಾಕ್ಯಾಳ ಅಂತೇಳಿ ನಿನ್ನಿಂದ ಒಂದ್ 5-10 ಮಂದಿ ತಯಾರಾಗ್ತ. ಇದು ಅವ್ರು ಕಾಯ್ತಿರ್ತಾರ ಕರೆಯೋದು ಏನು, ಹೌದು. ಇದು ಕಾಯ್ದಾಗ ಏನಾಗುತ್ತೆ ಅಂತಂದ್ರೆ, ಯಾವಾಗ ಇದು ಜಮಾ ಆಗ್ತಾರ ನೋಡು, ಒಂದ್ ರಾತ್ರಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರ, ಅತಾಪತ ಏನು ಇರುತ್ತಿಲ್ಲ. ಅವಾಗ ಜನ ಏನ್ ಮಾಡ್ತಾರಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾರ, ಪೊಲೀಸ್ ಸ್ಟೇಷನ್ ಅಂತ ಕಂಪ್ಲೇಂಟ್ ಕೊಟ್ರೆ ನಮ್ ರೊಕ್ಕ ವಾಪಸ್ ಕೊಡ್ರಿ. ಅಲ್ಲಿ ಪೊಲೀಸರು ಏನ್ ಮಾಡ್ಬೇಕು, ಹೌದು ಕಾನೂನು ಪ್ರಕಾರ ಅವ್ರು ಕೇಸ್ ರಿಜಿಸ್ಟರ್ ಮಾಡ್ತಾರ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದು ಮಾಡ್ತಾರ. ನಾನು ಅದನ್ನ ಶೋಭಕ ಎಲ್ಲಾ ಆದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಬದ್ಲಿ ನಾವು ರೊಕ್ಕ ಹಾಕ ಮುಂದೆ ನೋಡ್ರಿ, ನಮ್ಮ ಊರ ಹಿಂಗ ಒಂದು ಸ್ಕೀಮ್ ನಡೆದ, ಇವ್ರು ಹಿಂಗ ಮಾಡ್ಲಿತ್ತಾರೆ, ಇದ್ರ ನಾವು ದುಡ್ಡು ಹಾಕ್ಬೇಕ ಹೆಂಗ ಕೇಳ್ರಿ ಅಂತ ಅನ್ಬೇಕು. ಅವಾಗ ಪೊಲೀಸರವ್ರಿಗೆ ಹೋಗಿ ಕೇಳ್ತಾರೆ, ಹೌದಲ್ಲ ಹೊರಗೆ ಬರ್ತದ. ಅವರು ನಮಗ್ ಹೇಳಿದಂಗ, ಸಾರ್ವಜನಿಕರು ಹೇಳಿದಂಗ ಪೊಲೀಸರು ಹೇಳಿಕಾಗ್ತಿಲ್ಲ, ಹೌದಲ್ಲ. ಈ ಕೆಲಸ ನಾವು ಮಾಡ್ಬೇಕು. ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರ, ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸ್ ಹೋಗ್ಬಿಡು, ಹೌದೌದು. ನಮ್ ಅನ್ಯಾಯ ಆಗದ್ರಿ, ನಮ್ ಮೋಸ ಆಗದ್ರಿ, ಇಷ್ಟು ರೊಕ್ಕ ಹಾಕಿನಿ, 50,00,000 ಹಾಕಿನಿ, 10,000 ಹಾಕಿನಿ, ಲಕ್ಷ ಗಟ್ಲೆ ಹಾಕಿದ್ರಿ ಅಲ್ಲ. ಎಲ್ಲ ಆದ್ಮೇಲೆ ಹೇಳಕ್ಕಿಂತ ಹಾಕ ಮುಂದೆ ಯಾರಿಗಾರ ಕೇಳಿರಿ, ಅದೇ ಬಂದ ನೋಡು ಪ್ರಾಬ್ಲಮ್. ಈಗ ಅದಕ್ಕ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿದ್ದಲ್ಲ, ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಒಂದ್ 4 ಮಂದಿ ಕಲ್ತ ಪೊಲೀಸ್ಟೇಷನ್ ಕುಕ್ಕೋದು, ಹೌದು ಕೇಳದು, ನೋಡ್ರಿ ಸಾಹೇಬ್ರ ಹಿಂಗ ನಡೆದ ನಮ್ಮೂರೊಳಗ, ಮತ್ತ ಇದ್ ಹೆಂಗಂತ್ರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ. ಸ್ವಲ್ಪ ದಿನ ತಡಿಬೇಕಷ್ಟೇ, ತಡಿ ಅವಸರ ಮಾಡ್ಕೋಬಾರ್ದು. ಅದಕ್ಕ ಸೇಫ್ ಅಂತಂದ್ರೆ ಬ್ಯಾಂಕ್ ಇಡೋದು ಖರೆಯಪ್ಪ. ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟು ಅದಾವಲ್ಪ. ಸರ್ಕಾರಿ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಹೌದು ಹೌದು, ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ನಾವು, ಹೌದು. ಇಂತ ಬ್ಯಾಂಕ್ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ, ಖರೆಯ ಪೋಸ್ಟ್ ಆಫೀಸ್ ದುಡ್ಡು ಇಟ್ರಿ, ಸರ್ಕಾರದ ಸಂಸ್ಥೆ ಅದ, ಖರೆ ಎಲ್ಲಿ ಹೋಗಂಗಿಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಹೌದು. ನಮ್ಗೆ ಯಾವಾಗ ಬೇಕಾವ ರೊಕ್ಕನು ಇರ್ತಾವ, ರೊಕ್ಕ ಇರ್ತಾನೆ ಯಾವಾಗ ಬೇಕಾವ ತಗೊಳ್ಬಹುದು, ಖರೆಯದ. ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತದವ, ಇಂತ ಸಾಕಷ್ಟು ಸ್ಕೀಮ್ಗಳು ಅದಾವ, ಖರೆ. ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ, ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ, ಅಲ್ಲೊಂದ್ 10 ರೂಪಾಯಿ ಕಡಿಮೆ ಬರೋಲ್ಲ. ಗಂಟೆ ಹೋಯ್ತಂದ್ರೆ ಏನ್ ಮಾಡಿದೀನಿ ಬಡ್ಡಿ ಆಸೆಗೆ, ಹಾ ಹಂಗೆ ಆಗ್ತದ. ಮತ್ತ ಬಡ್ಡಿ ಆಸೆಗೆ ಗಂಟು ಕಳ್ಕೊಂಡ್ರ ಅಂತಾರಲ್ಲ, ಮತ್ತ ನೋಡಿನಿ ಅದು ಇವತ್ತು ಬಂದ್ರೆ, ಹೌದು ಅದು ಯಾವ ಕಾಲಕ್ಕೂ ಅದಪ್ಪ, ಅದು ಯಾವ ಕಾಲಕ್ಕೂ ಅಂತಾರ. ಬಡ್ಡಿ ಆಸೆಗೆ ಗಂಟು ಕಳ್ಕೊಂಡ್ರು ನಿನಗೆ ಯಾವ ಶಾಣೆ ಅಂತಾನ, ಹೌದು ಖರೆ, ಹೌದು. ಅದ್ರೊಳಗ ಎಷ್ಟ್ ಅರ್ಥ ಗರ್ಭಿತದ ಶಿವಕ್ಕೆ ಮಾತು, ಖರೇನೇ ಅದಪ್ಪ, ಖರೇ. ಯಾಕಂದ್ರ ಸಾಕಷ್ಟು ಮೆಹನತ್ ಮಾಡಿ ದುಡದ ಹಣ ಇರ್ತದ, ಅದು ಎಕಡೆ ಹೋದ್ ಅಂತಂದ್ರ ಎದಿ ಹೊಡ್ಕೊಂಡು ಸಾಯ್ತಾವ್ ನಮ್ ಮಂದಿ. ಬಹಳ ಮಂದಿ ಏನಂದ್ರು ಮಗಳು ಲಗ್ನಕ್ಕ ಅಂತ ಇಟ್ಟಿದ್ರಿ, ಹೌದು. 2,00,000 ಹೋಗಿ 2,50,000 ಆಗ್ತದ ಹಾಕಿದ್ರಿ, ಹಂಗೆ ಆಗ್ತದ. ಹಳ್ಳಿ ಊರಾಗಿನ ಮಂದಿ ರೊಕ್ಕನೇ ಬಾಳ ನೋಡಿರಂಗಿಲ್ಲ, ಒಮ್ಮೆ ಬರ್ತಾವ ಈ ಸಂತ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದ್ ಇರ್ತದ ಅವ್ರಿಗೆ ಆಶೆ. ಅನಂತರ ಆಶೆ ದುಃಖಕ್ಕೆ ಕಾರಣ ಅನ್ನೋದ್ ಹೇಳೋದು ಅದಲ್ಲ, ನಾನು ನೋಡಿನದ ಇವ್ ನಾನು ನೋಡಿ ನಮ್ ಹಿರಿಯರು ಸುಮ್ ಮಾಡಿಲ್ಲ, ಅವರು ಅನುಭವಿಸೇ ಮಾಡ್ಯಾರ, ಅವರೆಲ್ಲ ಅನುಭವಿಸಿ ಅವ್ರು ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ. ಆದ್ರೆ ನಾವ್ ಮತ್ತೊಬ್ರಿಗೆ ಅಂದು ತೋರಿಸ್ತೀವಿ, ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು, ಅದನ್ನ ಆಗಲ್ಲ ಯಾಮಾರಿಸ್ತಾರ ಅಂದ್ರ ಖರೇನೇ. ಆ ಒಂದ್ ಇದರಿಂದ ಹೋಗ್ಬಿಡ್ತೀವಿ, ಹೌದು ಹೌದು. ಅದಕ್ಕ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ, ಹೌದು. ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗ್ಬೇಕಂತಾರಲ್ಲ, ಹಂಗ ಮಾತಾಡಿರ್ತಾರ ಅವರು, ಆಸೆ ಹುಟ್ಟಿಸಿರ್ತಾರ ಅವರು. ಆದ್ರೆ ಅವ್ರ ಹೊಟ್ಟೆ 108 ಹಳ್ಳ ಇಟ್ಕೊಂಡಿರ್ತಾರ, ಇವ್ರು ಇಟ್ಕೊಂಡಿರ್ತಾರ, ನಮ್ಮ ಹೊಟ್ಟೆಗಿನ ಹಳ್ಳ ಕರೆಸಿರ್ತಾರ ಅಷ್ಟೇ ಅವ್ರು. ಅವ್ರ ಹಳ್ಳದ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿ ಹೋಗ್ಬಿಡ್ತಾರ, ಹೋಗ್ತಾರ ಅವ್ರು. ಅದಕ್ಕೆ ಇಂತ ಯಾವಾಗ್ನೂ ಮಾಡ್ಬಿಡ ಶೋಭಕ, ಹೌದಲ್ಲ. ಅಗದಿ ತಿಳ್ಕೊಂಡು ನಾವು ಕ್ರಮ ಕೈಗೊಂಡ್ರ ನೋಡು ಚಿಂತೆ ಆಗೋದಿಲ್ಲ, ನಮ್ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ, ಖರೆ. ಅದ ಈ ವಿಷಯದ ಬಗ್ಗೆ ನೀವ್ ಒಂದ್ ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಿಲ್ಲಪ್ಪ, ಅದ್ರ ಬಗ್ಗೆ ಕೇಳ್ಕೊಂಡಿರು. ಆಯ್ತು. ನಮ್ಮ ಹೆಣ್ಮಕ್ಳು ಏನಿರ್ತಾವ ಹಳ್ಳಿ ಹೆಣ್ಮಕ್ಳು, ಅವ್ ನಾ ಹೇಳಿದ ಕೂಡಲೇ ಪಟ್ಟ ಅಂತ ಒಪ್ಕೊಳ್ಳಂಗಿಲ್ಲ. ಈಸ್ ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳೆ, ಯಾಕೋ ಇಕ್ಕಿ ಅಂತ ಅನ್ನಂಗ ಆಗ್ತದ ಅವ್ರಿಗೆ. ಅದಕ್ಕ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ, ಆದ್ರೂ ಒಂದ್ ಮಾತು ಕೇಳಿದೆ ಅಂತಂದ್ರ ಬರೋಬರ ಆಗ್ತದ ನೋಡಲ್ಲ. ಮತ್ತೆ ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳಿಕ, ಅದಕ್ಕೆ ಹೇಳೋದು, ಅದಕ್ಕೆ ಹೇಳೋದು ನೀ ಕೇಳ್ಕೊಂಡು ಯಾವಾಗ ಹೆಂಗ ಅಂತ ಹೆಂಗ ಗೊತ್ತಾಗಂಗಿಲ್ಲ. ನಾನು ಕೇಳಿ ಹೇಳ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ. ಆಯ್ತಪ್ಪ ಹಂಗಾರ ಬರ್ಲಂಗಂದ್ರ ಆಯ್ತು ಹೋಗ್ಬಾ ಹಂಗಾರ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಈಗ ಮುಧೋಳದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಇನ್ನೊಂದು ಚೌಡಕಿ ಪದವನ್ನು ಕೇಳೋಣಂತ. ನಾಗೇ ನೆನದಾಳೆ ಉದೋ ಯವ್ವ ದಾನಮ್ಮ ನಾಗೇ ನೆನದಾಳೆ ಉದೋ ಯವ್ವ ದಾನಮ್ಮ ನಾಗೇ ಮುಧೋಳದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಿದ್ರಿ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ.